ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ನಮ್ಮ ಕಿಸಾನವಾಣಿಯಲ್ಲಿ ಅಡಿಕೆಗೆ ಬರುವ ಕೊಳೆ ರೋಗದ ಸಮಗ್ರ ನಿರ್ವಹಣೆ ಈ ವಿಷಯವಾಗಿ ಸಿರಿಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಆಗಿರುವಂತಹ ಡಾಕ್ಟರ್ ಅಬ್ದುಲ್ ಕರೀಂ ಎಂ ಅವರೊಂದಿಗೆ ಸಂದರ್ಶನ ಕೇಳೋಣ. ಕೇಳುಗರೆ, ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಅಡಿಕೆಯನ್ನು ರೈತರು ಇಷ್ಟಪಟ್ಟು ಬೆಳೀತಾ ಇದ್ದಾರೆ. ಆದರೆ ಒಂದು ಸಮಸ್ಯೆ ಏನಂದರೆ ಅದು ಕೊಳೆ ರೋಗ ಬರುತ್ತೆ ಅನ್ನುವಂಥದ್ದು. ಈ ಕೊಳೆ ರೋಗ ಪ್ರತಿ ವರ್ಷ ಹೆಚ್ಚಾಗಿ ಮಳೆ ಆಗುವಂಥ ಸಂದರ್ಭದೊಳಗೆ ಗೊಂಚಲಿಗೆ ಬರ್ತಾ ಇರುತ್ತೆ ಮತ್ತು ಅದರಿಂದ ಸಾಕಷ್ಟು ಕಾಯಿಗಳು ಉದುರ್ತಾ ಇರ್ತವೆ. ರೈತರು ಕೊಳೆ ರೋಗನ ತಡೆಯೋದು ಭಾಳ ಕಷ್ಟ ಅನ್ನುವಂಥದ್ದು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಈ ಕೊಳೆ ರೋಗ ಇದನ್ನು ಸಮಗ್ರವಾಗಿ ಒಂದೇ ರೀತಿಯಿಂದಲ್ಲ ಬೇರೆ ಬೇರೆ ರೀತಿಯಿಂದ ಯಾವ ರೀತಿ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಅಬ್ದುಲ್ ಕರೀಂ ಎಂ ಅವರು. ಇವರು ಶಿರ್ಷಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗದ ಸಮಗ್ರ ನಿರ್ವಹಣೆ ಕುರಿತು ಮಾತಾಡ್ತಾರೆ. ನಮಸ್ಕಾರ ಡಾಕ್ಟರ್ ಅಬ್ದುಲ್ ಕರೀಂ ಅವರು. ನಮಸ್ತೆ ಸರ್. ನಮಸ್ತೆ. ಈ ಕೊಳೆ ರೋಗ ಅಂತೀವಲ್ಲ, ಇದು ಯಾಕೆ ಬರುತ್ತೆ ಮತ್ತು ಯಾವ ಸೂಕ್ಷ್ಮಾಣುಜೀವಿಯಿಂದ ಬರುತ್ತೆ, ಯಾವಾಗ ಬರುತ್ತೆ, ಅದಕ್ಕೆ ಬೇಕಾದಂಥ ವಾತಾವರಣ ಹೇಗಿದ್ದಾಗ ಬರುತ್ತೆ? ಮೊದಲು ಅದರದ್ದು ಮಹತ್ವ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೊಳೆ ರೋಗ ಎಲ್ಲೆಲ್ಲಿ ಅಳಕೆ ಬೆಳೀತಿದ್ದಾರೋ, ಅಂದರೆ ಕೋಸ್ಟಲ್ ಏರಿಯಾ ಇರ್ಬೋದು, ಮಲೆನಾಡು ಇರ್ಬೋದು ಅಥವಾ ಬಯಲುಸೀಮೆ ಇರ್ಬೋದು, ಅದು ವೇರಿಯೇಷನ್ ಆಗುತ್ತೆ. ಅಂದರೆ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ ಅದು ವೇರಿಯೇಷನ್ ಆಗುತ್ತೆ. ಅದು ನಮ್ಮ ಎಸ್ಪೆಷಲಿ ಮಲೆನಾಡು ರೀಜನಲ್ಲಿ, ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಸಿರಿಸಿ ಭಾಗದಲ್ಲಿ ವಾತಾವರಣ ಸೂಕ್ತ ಇರೋದ್ರಿಂದ ಇಲ್ಲಿ ಕಂಟ್ರೋಲ್ ಮೆಜರ್ಸ್ ಏನಾದರೂ ತೊಗೊಂಡಿಲ್ಲಪ್ಪ ಅಂದರೆ ಅದನ್ನು ಲಾಸ್ 60-70%ವರೆಗೆ ಲಾಸ್ ಹೋಗುತ್ತೆ. ಅಂದರೆ ಅದು ಅಷ್ಟು ಲಾಸ್ ನಮಗಾಗುತ್ತೆ. ಆದರೆ ಆ್ಯಾವ್ರೇಜ್ ಆಗಿ ನೋಡಿದಾಗ 30% ನಾವು ಅದರಿಂದ ಹಾನಿ ಉಂಟು ಮಾಡ್ತೀವಿ ಈ ರೋಗಗಳನ್ನು. ಅದಕ್ಕೆ ಬೇಕಾದಂಥ ವಾತಾವರಣ ಇಲ್ಲಿ ಅಂದರೆ ಹೆಚ್ಚು ಮಳೆ ಆಗುತ್ತಲ್ಲ, ಅದೇ ಕಾರಣನಾ? ಮಳೆ ಅಷ್ಟೇ ಅಲ್ಲ, ಇದಕ್ಕೆ ಸೂಕ್ತ ವಾತಾವರಣ ಅಂದರೆ ಇದಕ್ಕೆ ತೇವಾಂಶ ಬೇಕು, ಮಾಯಿಶ್ಚರ್ ಬೇಕು, ಅಂದರೆ ಮಳೆ ಬೀಳಬೇಕು. ಮತ್ತು ಲೋ ಟೆಂಪರೇಚರ್ ಅಂತೀವಿ, ಅಂದರೆ ಟೆಂಪರೇಚರ್ ಎಷ್ಟು ಕಡಿಮೆ ಇರುತ್ತಲ್ಲ ಅಷ್ಟು ಸೂಕ್ತ ಅದಕ್ಕೆ ಬೆಳವಣಿಗೆಗೆ. ಮತ್ತು RH ರಿಲೇಟಿವ್ ಹ್ಯುಮಿಡಿಟಿ, ವಾತಾವರಣದಲ್ಲಿ ಇರುವ ತೇವಾಂಶ ಅದು 90% ಮೇಲೆ ಇದ್ದರೆ ಅದಕ್ಕೆ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ತೀವ್ರತೆ ಹೆಚ್ಚಾಗುತ್ತೆ. ಒಂದು ತೇವಾಂಶ, ಒಂದು ಟೆಂಪರೇಚರು, ಮತ್ತು ಮಳೆ ಬೀಳೋದು. ಇದು ಇತ್ತಪ್ಪ ಅಂದರೆ ಆಟೋಮೆಟಿಕಲಿ ರೋಗಾಣು ಆ್ಯಕ್ಟಿವ್ ಆಗುತ್ತೆ, ಡಾರ್ಮೆಂಟ್ ಕಂಡೀಷನ್ ಇದ್ದದ್ದು ಆ್ಯಕ್ಟಿವ್ ಆಗಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿ ಬೆಳೀತಪ್ಪ ಅಂದರೆ ನಮ್ಮದು ಕಾಯಿ ಇರ್ತವಲ್ಲ, ಕಾಯಿ ಎಲ್ಲಿ ಅಟ್ಯಾಚ್ ಆಗಿರ್ತದೆ ಗೊಂಚಲಿಗೆ, ಅಲ್ಲಿ ರೋಗ ಉಂಟು ಮಾಡಿ ಅಲ್ಲಿ ಅದು ಇನ್ಫೆಕ್ಟ್ ಮಾಡಿಬಿಟ್ಟು ಅದನ್ನು ಅಲ್ಲಿ ಮ್ಯಾಸರೇಟ್ ಮಾಡುತ್ತೆ. ಮ್ಯಾಸರೇಟ್ ಇನ್ ಸೆನ್ಸ್ ಟಿಶ್ಯೂ ಡೆತ್ ಆಗುತ್ತೆ, ಅದರಿಂದ ಆ ಕಾಳು ಬೀಳೋದು ಸ್ಟಾರ್ಟ್ ಆಗ್ತವೆ. ಎಷ್ಟು ಕಾಳು ಬೀಳ್ತಾವಲ್ಲ ಅದರದ್ದು ಅಂದರೆ ಎಷ್ಟು ಅಷ್ಟು ತೀವ್ರತೆ ಇದೆ ಅಂತ, ಅಷ್ಟು ರೋಗ ಜಾಸ್ತಿ ಇದೆ, ಕೊಳೆ ರೋಗದ ರೋಗಾಣು ಅಷ್ಟು ತೀವ್ರತೆಯಿಂದ ಮಾಡ್ತಾ ಇದೆ ಅಂದರೆ ರೋಗ ಜಾಸ್ತಿ ಇದೆ ಅಂತ. ಇದು ಫೈಟ್ ಆಫ್ ಥರ ಅಂತ ಒಂದು ಶೀಲೇಂದ್ರ, ಫೈಟ್ ಆಫ್ ಥರ ಮೇಡಿ ಅಂತೇಳಿ ಒಂದು ಶೀಲೇಂದ್ರ. ಆ ಶೀಲೇಂದ್ರ ಹೆಸರೇ ಹೆಂಗೆ ಇಟ್ಟಿದ್ದಾರೆ ಅಂದರೆ ಪ್ಲಾಂಟ್ ಡಿಸ್ಟ್ರಾಯರ್ ಅಂತಾರೆ. ಫೈಟ್ ಆಫ್ ಥರ ಅಂದರೆ ಅದರ ಮೀನಿಂಗು ಪ್ಲಾಂಟ್ ಡಿಸ್ಟ್ರಾಯರ್ ಆರ್ ಅವರ್ ಕ್ರಾಪ್ ಡಿಸ್ಟ್ರಾಯರ್. ಅದು ನಮ್ಮದು ಅಡಿಕೆ ಇರ್ಬೋದು ಅಥವಾ ಪೊಟ್ಯಾಟೋ ಇರ್ಬೋದು, ಕಾಳುಮೆಣಸುನೂ ಇರ್ಬೋದು. ಈ ಎಲ್ಲ ಇದರಲ್ಲಿ ನಮಗೆ ಡೆಸ್ಟ್ರಾಯ್ ಮಾಡುತ್ತೆ, ಪ್ಲ್ಯಾಂಟನ್ನು ಡೆಸ್ಟ್ರಾಯ್ ಮಾಡುತ್ತೆ. ಅಂದರೆ ಎಲ್ಲೆಲ್ಲಿ ಇನ್ಫೆಕ್ಷನ್ ಮಾಡುತ್ತೋ ಅಲ್ಲಿ ಕಪ್ಪು ಕಳೆಗಳಾಗ್ತವೆ, ಮತ್ತು ಅದು ಬಿದ್ದ ಮೇಲೆ ಅದ್ರ ಮೇಲೆ ಶಿಲೀಂಧ್ರ ಬೆಳೀತದೆ. ಮೇಲೂ ನಾವು ಶಿಲೀಂಧ್ರ ನೋಡ್ಬೋದು, ಒಳಗಡೆ ತೆಗೆದು ನೋಡಿದಾಗ ತೀವ್ರತೆ ಹೆಚ್ಚಾದಾಗ ಒಳಗಡೆನೂ ಶಿಲೀಂಧ್ರ ಬೆಳೀತಿರ್ತದೆ. ಈ ಫೈಟೋಪ್ತರ ಇದೆಯಲ್ಲ, ಕಾಳುಮೆಣಸಿಗೆ ಬರೋದು ಇದೇ ರೋಗಾಣುವಿನಿಂದ? ಫೈಟೋಪ್ತರ ಅಜೆಂಡ್ರಾನ್ ಯಾವುದು, ಅದು ಫೈಟೋಪ್ತರ ಕ್ಯಾಪ್ಸಿಸಿ ಅಂತೇಳಿ, ಸ್ಪೀಶೀಸ್ ಬೇರೆ, ಇದು ಫೈಟೋಪ್ತರ ಮೇಡಿ. ಆದರೆ ಎರಡಕ್ಕೂ ಸೂಕ್ತ ವಾತಾವರಣ ಏನಪ್ಪ ಅಂದರೆ ಅದೇ ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ ಮಳೆ ಬೇಕು, ಅಂದರೆ ರೇನ್ಫಾಲ್ ಬೇಕು, ಟೆಂಪರೇಚರ್ ಕಡಿಮೆ ಇರಬೇಕು, ಮತ್ತು ಹ್ಯುಮಿಡಿಟಿ ಬೇಕು ವಾತಾವರಣದಲ್ಲಿ. ಹಿಂಗಿದ್ದಾಗ ಅದು ಆ್ಯಕ್ಟಿವ್ ಆಗಿ ರೋಗ ಉಂಟು ಮಾಡುತ್ತೆ. ಸಮಗ್ರವಾಗಿ ನಿರ್ವಹಿಸಬೇಕು ಅಂತೇಳಿದಾಗ ಬರೇ ಔಷಧ ಹೊಡೆಯೋದು ಅಷ್ಟೇ ಅಲ್ಲ, ಬೇರೆ ಬೇರೆ ವಿಧಾನಗಳನ್ನು ನಾವು ಬಳಸಬೇಕಾಗತ್ತೆ. ಏನೇನು ವಿಧಾನಗಳು ರೈತರು ಇದು ಅಂದರೆ ನಿರ್ವಹಣೆ ಮಾಡೋಕ್ಕಿಂತ ಮುಂಚೆ ಆ ರೋಗಾಣು ಎಲ್ಲಿ ಜೀವಿಸ್ತದೆ ಅದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಹೆಂಗೆ ಜೀವಿಸ್ತದೆ, ಎಲ್ಲಿ ಜೀವಿಸ್ತದೆ, ಮತ್ತು ಹೆಂಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅದು ನಮಗೆ ಗೊತ್ತಾಯ್ತಪ್ಪ ಅಂದರೆ ನಾವು ಅದನ್ನು ತಡೆಗಟ್ಟಬಹುದು. ಫಾರ್ ಎಕ್ಸಾಂಪಲ್ ಫೈಟೋಪ್ತರ ಮೇಡಿ ಕೊಳೆ ರೋಗದ ರೋಗಾಣು, ಅದು ಮಣ್ಣಲ್ಲಿ ಜೀವಿಸ್ತದೆ. ಮತ್ತು ಎಲ್ಲೆಲ್ಲಿ ರೋಗ ಉಂಟಾಗಿರ್ತದೆ ಗೊಂಚಲ ಮೇಲೆ, ಅಲ್ಲಿ ಏನಾದರೂ ಗೊಂಚಲದ ಭಾಗ ಏನಾದರೂ ಉಳಿದಿದ್ರೆ ಗಿಡದ ಮೇಲೆ ಅಲ್ಲಿನೂ ಇರ್ತದೆ, ಅದು ಜೀವಿಸ್ತದೆ. ಅಂದರೆ ಮಳೆ ಇಲ್ಲಪ್ಪ ಅಂದರೆ ಡಾರ್ಮೆಂಟ್ ಕಂಡೀಷನಲ್ಲಿ ಹೋಗುತ್ತೆ, ಅಂದರೆ ಏನು ಬೆಳವಣಿಗೆ ಇರಲ್ಲ, ಬಟ್ ಲೈವ್ ಇರ್ತದೆ, ಜೀವಂತವಾಗಿರ್ತದೆ. ಯಾವಾಗ ಸೂಕ್ತ ವಾತಾವರಣ ಬರ್ತಾವೋ ಅವಾಗ ಬೆಳವಣಿಗೆ ಸ್ಟಾರ್ಟ್ ಆಗಿ ಇನ್ಫೆಕ್ಷನ್ ಕಾಸ್ ಮಾಡಿ ರೋಗ ಉಂಟು ಮಾಡುತ್ತೆ. ಇದು ಮುಖ್ಯವಾಗಿ ಹರಡೋದು ಹೆಂಗೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದು ಹೆಂಗಪ್ಪ ಅಂದರೆ ಜೋರಾಗಿ ಮಳೆ ಬಂದಾಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಗಾಳಿ ಮುಖಾಂತರ ಮತ್ತು ನೀರು ಮುಖಾಂತರ ಒಂದು ಗೊಂಚಲದಿಂದ ಇನ್ನೊಂದು ಗೊಂಚಲಿಗೆ ಸ್ಪ್ರೆಡ್ ಆಗುತ್ತೆ. ಮತ್ತು ಇದು ಅಲ್ಲದೆ ಹುಳಗಳು ಅಂದರೆ ಇರುವೆ ಇರ್ಬೋದು, ಬಸವನ ಹುಳ ಇರ್ಬೋದು, ಮತ್ತು ಬೇರೆ ಬೇರೆ ಹುಳಗಳು ಇರ್ಬೋದು, ಅದು ಏನು ವಿಸಿಟ್ ಮಾಡುತ್ತಲ್ಲ ಅದಕ್ಕೆ ಬಾಡಿಗೆ ಇದು ರೋಗಾಣು ಅಂಟ್ಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋದು ರಿಪೋರ್ಟ್ಸ್ ಆಗಿದೆ. ಸೊ ಇದು ಸ್ಪ್ರೆಡ್ ಆಗೋದು, ಜೀವಿಸೋದು ಮತ್ತು ಸ್ಪ್ರೆಡ್ ಆಗೋದು. ನಾವು ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಆಲ್ರೆಡಿ ಹೇಳ್ದಂಗೆ ಮಣ್ಣಲ್ಲಿ ಜೀವಿಸ್ತದೆ ಮತ್ತು ಸ್ಪ್ರೆಡ್ ಆಗೋದು ಗಾಳಿ ಮುಖಾಂತರ. ಸೊ ಮಣ್ಣಿಗೂ ಟ್ರೀಟ್ಮೆಂಟ್ ಕೊಡಬೇಕು, ಗೊಂಚಲಿಗೂ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅಂದರೆ ಇಡೀ ತೋಟಕ್ಕೆ? ಹಾಂ, ಮಣ್ಣಿಗೆ ಹಾಕಬೇಕಾದ್ರೆ ನಾವು ಜೈವಿಕ ಶಿಲೀಂಧ್ರನಾಶಕಗಳು ಇದ್ದಾವೆ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ, ಸ್ಪೆಷಲ್ ಆಗಿ ಬಯೋಕಂಟ್ರೋಲ್ ಲ್ಯಾಬೊರೇಟ್ರಿ ಅಂತಲೇ ಇದೆ, ಅದಕ್ಕೋಸ್ಕರ ಅಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ ಜೈವಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಂತ ಸಿಗುತ್ತೆ, ಆ ಟ್ರೈಕೋಡರ್ಮಾ ಹಾರ್ಜಿಯಾನಮನ್ನು ನಾವು ಮಣ್ಣಲ್ಲಿ ಸೇರಿಸುವಾಗ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಆಗಿರ್ಬೋದು, ಜೀವಾಮೃತ ಜೊತೆಗೆ ಆಗಿರ್ಬೋದು, ಅಥವಾ ಡೈರೆಕ್ಟ್ ಟ್ರೆಂಚಿಂಗ್ ಮೂಲಕ ಆಗಿರ್ಬೋದು, ಅಥವಾ ಬೇವಿನ ಹಿಂಡಿ ಜೊತೆಗೆ ಆಗಿರ್ಬೋದು, ಹೀಗೆ ನಾವು ಸೇರಿಸೋದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಂದರೆ ಟ್ರೈಕೋಡರ್ಮಾ ಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲಿ ಆ ರೋಗಾಣು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಗಪ್ಪ ಅಂದರೆ ಆ ರೋಗಾಣು ಈ ನಮ್ಮ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಏನೈತಲ್ಲ ಅದ್ರ ಮೇಲೆ ಬೆಳೆದು ಅದನ್ನು ತಿಂದು ನಾಶ ಮಾಡುತ್ತೆ ಒಂದು. ಇನ್ನೊಂದೇನಪ್ಪ ಅಂದರೆ ಎಲ್ಲೆಲ್ಲಿ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಬೆಳೆತದೋ ಅಲ್ಲಿ ವಿಷಕಾರವಾದ ಪದಾರ್ಥಗಳನ್ನು ರಿಲೀಸ್ ಮಾಡುತ್ತೆ. ಟ್ರೈಕೋಡರ್ಮಿನ್ ವಿರಿಡಿನ್ ಟ್ರೈಕೋವಿರಿಡಿನ್ ಅಂಥೇಳಿ ವಿಷಕಾರವಾದ ಪದಾರ್ಥ ರಿಲೀಸ್ ಮಾಡುತ್ತೆ. ಹಾಗಾಗಿ ಎಲ್ಲೆಲ್ಲಿ ಟ್ರೈಕೋಡರ್ಮಾ ಬೆಳೆದಿರ್ತದೋ ಆಜುಬಾಜುನೂ ಅಲ್ಲಿ ರೋಗಾಣು ಬೆಳೆಯಂಗಿಲ್ಲ. ಇನ್ನೊಂದು ಮೂರನೇದೇನಪ್ಪ ಅಂದರೆ ಕಾಂಪಿಟಿಷನ್ ಮಾಡುತ್ತೆ ಆಹಾರಕ್ಕೆ, ನ್ಯೂಟ್ರಿಯೆಂಟ್ಸಿಗೆ ಕಾಂಪಿಟಿಷನ್ ಮಾಡೋದ್ರಿಂದ ಆ ರೋಗಾಣು ಬೆಳವಣಿಗೆ ಕುಂಠಿತವಾಗುತ್ತೆ. ಹೀಗಾಗಿ ನಮ್ಮ ಭೂಮಿಯಲ್ಲಿ ಇರುವ ರೋಗಾಣು ನಾಶ ಮಾಡೋಕ್ಕೆ ಬೆಸ್ಟ್ ನಮಗೆ ರಾಮಬಾಣ ಅಂತ ಹೇಳ್ಬೋದು, ನಮ್ಮ ಟ್ರೈಕೋಡರ್ಮಾ ಹಾರ್ಜಿಯಾನಮನ್ನು ಉಪಯೋಗಿಸೋದು, ಯಾವುದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ಜೊತೆಗೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಇಂಥ ಗೊಬ್ಬರದಲ್ಲಿ ನಾವು ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕ್ಬೋದು. ಹೆಂಗೆ ಮಿಕ್ಸ್ ಮಾಡಬೇಕಪ್ಪ ಅಂದರೆ 1:100 ಅಂತೀವಿ, ಒಂದು ಭಾಗ 1 kg ಟ್ರೈಕೋಡರ್ಮಾ ಮಾಡಿ ತೊಗೊಂಡ್ರೆ 100 kg ಅಷ್ಟು ಚೆನ್ನಾಗಿ ಕಳ್ತಿದ್ದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೆರಳಲ್ಲಿ 15 ದಿವಸ ಕಾಲ ತೇವಾಂಶ ಇರುವಂತೆ ಚೆನ್ನಾಗಿ ಬೆಳೆಸಿ ಅದನ್ನು ಪ್ರತಿ ಗಿಡಕ್ಕೆ 10 kg, 12 kg ಹಾಕೋದ್ರಿಂದ ನಾವು ಈ ರೋಗ ಭೂಮಿಯಲ್ಲಿ ಇರುವ ಜೀವಿಸುವ ಈ ಫೈಟೋಪ್ತರನ್ನು ನಾವು ನಾಶ ಮಾಡಬಹುದು. ತೇವಾಂಶ ಅಂದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂದರೆ ಆ ಗೊಬ್ಬರದ ಆ ಟೈಮಲ್ಲಿ ನಾವು ಈ ಶಿಲೀಂಧ್ರ ನಾಶಕವನ್ನು ಹಾಕಿರ್ತೀವಿ ಹೇಗಿರಬೇಕು? ತೇವಾಂಶ ಅಂದರೆ ನಾವು ಒಂದು ನೆರಳಲ್ಲಿ ಬೆಳೆಸೋದು ತೇವಾಂಶ 40% ಅಂತೀವಿ, 40% ನಾವು ಜಸ್ಟ್ ಮುಟ್ಟರೆ ಹಸಿ ಇರಬೇಕು, ಇಷ್ಟು ಹಸಿ ನಾವು ಮೇಂಟೈನ್ ಮಾಡಿದ್ರೆ ಸಾಕು. ಅದಕ್ಕೆ ಆಹಾರನೇ ಕೊಟ್ಟಿಗೆ ಗೊಬ್ಬರ, ಅದು ಆಹಾರ ತಿಂದು ಈ ಮಾಯಶ್ಚರ್ ಇತ್ತಪ್ಪ ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ನಾವು 1 kg ಹಾಕಿದ್ದು 100 kg ಆಗುತ್ತೆ, ಅದನ್ನು ತೊಗೊಂಡು ನಾವು ಭೂಮಿಯಲ್ಲಿ ಸೇರಿಸೋದ್ರಿಂದ ಶೀಘ್ರವಾಗಿ ನಾವು ರೋಗಾಣನ ಹತೋಟಿ ಮಾಡಬಹುದು. ಪ್ರತಿ ವರ್ಷ ಹಾಕಬೇಕು? ಒಂದು ಸಲ ಹಾಕಿವಿ ಅದ ಜೀವಾಣುಗಳು ಇದಾವು ನಮ್ಮ ಹೊಲದಲ್ಲಿ ಮತ್ತೆ ಹಾಕೋದು ಬೇಡ ಏನರ ಅನಿಸುತ್ತೋ ಹೇಗೆ? ಇವಾಗ ಇವು ಏನಂದರೆ ಇದು ಒಂದು ಜೀವಾಣು, ಇದು ಒಂದು ಟ್ರೈಕೋಡರ್ಮಾ ಹಾರ್ಜಿಯಾನಮ್, ಇದು ಒಂದು ಶಿಲೀಂಧ್ರ ಜೀವಾಣು. ಇದು ಏನಾಗುತ್ತೆ, ಮಳೆ ಹೆಚ್ಚಾದಾಗ ಬಿಸಿಲು ಬೇಸಿಗೆ ಕಾಲದಲ್ಲಿ ಅದರದ ಸಂಖ್ಯೆನೂ ಜಾಸ್ತಿ ಕಡಿಮೆ ಆಗ್ತಾ ಇರ್ತದೆ. ಸೊ ಹಾಗಾಗಿ ರೆಕಮೆಂಡೇಶನ್ ಏನಿದೆ ಅಂದರೆ ಎರಡು ಸಲ ಹಾಕೋದು, ಮೇ ಜೂನಿಗೆ. ಇವಾಗ ನೀವು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತೀರ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬೋದು. ನೀವು ಮೇ ಜೂನ್ಗಾದ್ರೂ ಹಾಕಿ, ನವಂಬರ್ ಡಿಸೆಂಬರ್ಗಾದ್ರೂ ಹಾಕಿ, ಫೆಬ್ರವರಿ ಮಾರ್ಚ್ಗಾದ್ರೂ ಹಾಕಿ. ನೀವು ಯಾವಾಗ ಗೊಬ್ಬರ ಹಾಕ್ತಿರೋ ಕೊಟ್ಟಿಗೆ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರ ಅದ್ರ ಜೊತೆಗೆ ಅವಾಗ ಬೆಳೆಸಿ ಹಾಕೋದು ಒಂದು ಪದ್ಧತಿ. ಪ್ರತಿ ವರ್ಷ ಎರಡು ಸಲ ಹಾಕೋದು ರೆಕಮೆಂಡೆಡ್. ಏನಪ್ಪ ಅಂದರೆ ಮೇ ಜೂನ್ ಮತ್ತು ನವಂಬರ್ ಡಿಸೆಂಬರ್. ಮಣ್ಣಿನಲ್ಲಿರುವ ಈ ರೋಗಾಣುವನ್ನು ಫೈಟೋಪ್ತರವನ್ನು ಹೇಗೆ ನಿರ್ವಹಿಸಬಹುದು ಅನ್ನೋದು ಹೇಳಿದ್ರಿ. ಇನ್ನು ಗಿಡದಲ್ಲಿ ಗೊಂಚಲಿನಲ್ಲಿ ಇರುವಂಥದ್ದನ್ನು ಇವಾಗ ಮಣ್ಣಲ್ಲಿ ಇರುವ ರೋಗಾಣನ ಹೆಂಗೆ ಹತೋಟಿ ಮಾಡೋದು ಡಿಸ್ಕಸ್ ಮಾಡಿದ್ವಿ. ಇದ್ರ ಜೊತೆಗೆ ಜೈವಿಕ ಶಿಲೇಂದ್ರ ನಾಶಕನ ಬಳಸುವ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಬೇವಿನ ಹಿಂಡಿ ಹಾಕೋದು ಬಹಳ ಮುಖ್ಯವಾದದ್ದು. 1 ಕೆಜಿ ಬೇವಿನ ಹಿಂಡಿ ಪ್ರತಿ ಗಿಡಕ್ಕೆ ಹಾಕೋದ್ರಿಂದ ನಮಗೆ ಕೊಳೆ ರೋಗದ ರೋಗಾಣುನೂ ಕಡಿಮೆ ಆಗುತ್ತೆ. ಒಂದು ಎರಡನೇದೇನಪ್ಪ ಅಂದರೆ ರೂಟ್ ಗ್ರಬ್ ಅಂತೀವಿ, ಅಂದರೆ ಬೇರುಳ. ಬೇರುಳ ಇಲ್ಲಿ ಈ ಭಾಗದಲ್ಲಿ ಬಹಳ ಹೆಚ್ಚಿರೋದ್ರಿಂದ ಬೇರುಳ ಬಾಧೆನೂ ಕಡಿಮೆ ಆಗುತ್ತೆ. ಅದರಿಂದ ಇದು ಗಿಡದಲ್ಲಿ ಇರುವ ರೋಗಾಣನ ಹತೋಟಿ ಮಾಡೋಕ್ಕೆ ನಮಗೆ ಬೆಸ್ಟ್ ಏನಪ್ಪ ಅಂದರೆ ರಾಮಬಾಣ ಅಂತ ಹೇಳ್ಬೋದು. ನಮಗೆ ಇಲ್ಲಿವರೆಗೂ ಯಾವುದೇ ಕೆಮಿಕಲ್ಸ್ ನಮ್ಗೆ ರಿಲೀಸ್ ಆದರೂ, ಪೇಟೆಂಟ್ಸ್ ಆದರೂ, ಇಲ್ಲಿವರೆಗೂ ಬೋರ್ಡೋ ದ್ರಾವಣ ಬೆಸ್ಟ್. ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡೋದ್ರಿಂದ ನಾವು ನಾವು ಹತೋಟಿ ಮಾಡ್ಬೋದು, ಫೈಟೋಪ್ತರನ್ನು ಈಸಿಯಾಗಿ ಹತೋಟಿ ಮಾಡ್ಬೋದು. ಅದು ಮಾಡೋದು ಯಾವಾಗ, ಅದು ಮಾಡೋದು ಏನಪ್ಪ ಅಂದರೆ ಮೇ ಜೂನ್, ಮೇ ಲಾಸ್ಟ್ ವಾರ ಅಥವಾ ಜೂನ್ ಫಸ್ಟ್ ವಾರದಲ್ಲಿ ಮಳೆ ಬರೋಕ್ಕಿಂತ ಮುಂಚೆ ಒಂದು ಸಿಂಪರಣೆ ಮಾಡಿದರೆ, ಆ ಡಾರ್ಮೆಂಟ್ ಕಂಡೀಷನಲ್ಲಿ ಇರುತ್ತಲ್ಲ ಅಂದರೆ ವಾತಾವರಣ ಸೂಕ್ತ ಬರೋಕ್ಕಿಂತ ಮುಂಚಿನ ಒಂದು ಸಿಂಪರಣೆ ಮಾಡಿದರೆ ಆ ಶಿಲೇಂದ್ರ ಏನು ಉಳಿದಿರ್ತತೆ ಅದು ನಾಶ ಆಗುತ್ತೆ. ಎಲ್ಲೆಲ್ಲಿ ಟಚ್ ಆಗುತ್ತೋ ಅದು ನಮ್ಮ ಬೋರ್ಡೋ ದ್ರಾವಣ, ಅಲ್ಲೆಲ್ಲಿ ಎಲ್ಲ ರೋಗಾಣು ನಾಶ ಆಗುತ್ತೆ. ಹಾಗಾಗಿ ನಮಗೆ ಮತ್ತೆ ರೋಗ ಉಂಟಾಗೋದಿಲ್ಲ. ಆ ಸ್ಪ್ರೇ ಮಾಡೋ ಟೈಮಲ್ಲಿ ಏನಾದರೂ ಮಳೆ ಬಂದರೆ ನಮಗೆ ಗೊತ್ತಾಗುತ್ತೆ ಇಫೆಕ್ಟಿವ್ನೆಸ್ ಆಗಿಲ್ಲ ನಾವು ಮಾಡಿದ್ದು ಬೋರ್ಡು, ಇದು ಮಳೆ ಬಂದು ಇದಾಗಿದೆ ಅಂಥೇಳಿ. ಮತ್ತೆ ನಾವು ಏನು ಮಾಡಬೇಕು, ಮಳೆ ನಿಂತಾದಮೇಲೆ ಇನ್ನೊಂದು ಸಿಂಪರಣೆ ತೊಗೋಬೇಕು. 30 ಅಥವಾ 40 ದಿವಸ ಆದಮೇಲೆ ಇನ್ನೊಂದು ಸಿಂಪರಣೆ ತೊಗೊಳೋದ್ರಿಂದ ನಾವು ಈಸಿಯಾಗಿ ಮತ್ತು ಎಫೆಕ್ಟಿವ್ ಆಗಿ ನಾವು ಹತೋಟಿಯನ್ನು ಮಾಡಬಹುದು. ಇದರ ಜೊತೆಗೆ ಏನಪ್ಪ ಅಂದರೆ ಬೋರ್ಡೋ ದ್ರಾವಣ ಸಿಂಪರಣೆ ಮಾಡೋ ಟೈಮಿಗೆ ನಾವು ಒಂದು ಸ್ಟಿಕ್ಕರ್ ಅಥವಾ ಸ್ಪ್ರೆಡ್ಡರ್ ಅಂತೀವಿ ಅಥವಾ ಅಡ್ಜುವೆಂಟ್ ಅಂತೀವಿ, ಗಮ್ ಅಂತೀವಿ, ಅದನ್ನು ಹಾಕಿ ಮಾಡೋದ್ರಿಂದ ಎಫೆಕಸಿ ನಾವು ಜಾಸ್ತಿ ಮಾಡಬಹುದು, ಅದರದ ಏನಂತಾರೆ ಎಫೆಕ್ಟಿವ್ನೆಸ್ ಜಾಸ್ತಿ ಮಾಡಬಹುದು. ಇದು ಮತ್ತೆ ಈ ರೀತಿ ಸಿಂಪರಣೆ ಪ್ರತಿ ವರ್ಷನೂ ಮಾಡ್ತಾನೆ ಇರ್ತೀವಿ, ಆದರೂ ರೋಗಾಣು ಅಲ್ಲೇ ಇರುತ್ತೋ ಅಥವಾ ಹೇಗೋ ಬಂದ್ಬಿಡುತ್ತೋ ಹೇಗೇನು ಅಂತ. ಇದು ಫೈಟ್ ಆಫ್ ತರ ರೋಗಾಣು ಬೇರೆ ರೋಗಗಳಿದಾವೆ. ಫಾರ್ ಎಕ್ಸಾಂಪಲ್ ಲೆಮನ್ನಲ್ಲಿ, ನಿಂಬುವಲ್ಲಿ ಅಥವಾ ಬೇರೆ ಬೆಳೆಗಳಲ್ಲಿ ನಾವು ಏನಾದರೂ ರೋಗಾಣು ನಾಶ ಮಾಡಬೇಕಂದ್ರೆ ಪೂರ್ತಿ ಗಿಡಗಳನ್ನು ತೆಗೆದುಬಿಟ್ರೆ ಆ ರೋಗಾಣು ನಾಶ ಆಗುತ್ತೆ, ನೆಕ್ಸ್ಟ್ ಚೆನ್ನಾಗಿ ಬೆಳೆ ತೆಗಿಬೋದು. ಆದರೆ ಇಲ್ಲಿ ಹಂಗಾಗಲ್ಲ, ನಾವು ಬೆಳೆನೂ ತೆಗೆಯೋಕ್ಕಾಗಲ್ಲ. ಆದರೆ ಈ ರೋಗಾಣು ಎಲ್ಲೆಲ್ಲಿ ಬೆಳೆ ಇರ್ತದೋ ಅಲ್ಲಿ ಇದ್ದೇ ಇರ್ತದೆ ಇದು ರೋಗಾಣು. ಆದರೆ ತೀವ್ರತೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ವಾತಾವರಣ ಮೇಲೆ ಇರ್ತದೆ ಇದು. ಅಂದರೆ ಮಳೆ ಹೆಚ್ಚಾದಾಗ ಹೆಚ್ಚಾಗುತ್ತೆ, ತೇವಾಂಶ ಇದ್ದಾಗ ಜಾಸ್ತಿ ರೋಗ ಬರುತ್ತೆ. ನಾವು ಕಂಟ್ರೋಲ್ ಮೆಜರ್ಸ್ ಏನು ತಗೊಂಡಿಲ್ಲ, ಸಿಂಪರಣೆ ಮಾಡಿಲ್ಲ ಬೋರ್ಡು ಅಂದರೆ ಅವಾಗೂ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದು ಬೇರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇದು ಬೆಳೆ ಜೊತೆಗೆ ಇರೋದೇ, ಇದು ಎಲ್ಲಿವರೆಗೆ ಬೆಳೆ ಇರುತ್ತೋ ಅಲ್ಲಿವರೆಗೆ ಫೈಟ್ ಆಫ್ ತರೋ ರೋಗಾಣು ಇರೋದೇ. ಅದನ್ನು ಹತೋಟಿ ಮಾಡ್ಬೋದು ನಾವು ಒಂದು ಲೆವೆಲ್ಗೆ, ಆ ವಾತಾವರಣ ಸೂಕ್ತ ಬರಲಾರ್ದಂಗೆ ನಾವು ಅದನ್ನು ನಾಶ ಮಾಡ್ತಾ ಇದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ಅದು ಸಿವಿಯರಿಟಿಯನ್ನು ಕಂಟ್ರೋಲ್ ಮಾಡಿ ನಮ್ಮ ಲಾಸನ್ನು ಕಡಿಮೆ ಮಾಡ್ಕೋಬಹುದು ನಾವು. ಮತ್ತೆ ಸಿಂಪರಣೆಯಲ್ಲಿ ಏನಾದರೂ ಮಿಸ್ಟೇಕ್ ಮಾಡೋ ಸಾಧ್ಯತೆ ಇದೆಯಾ? ಇವಾಗ ನಾವು ಮುಖ್ಯವಾಗಿ ಬೋರ್ಡೋ ದ್ರಾವಣ ತಯಾರು ಮಾಡುವುದು ವಿಧಾನ, ಭಾಳಷ್ಟು ಜನ ಅದರಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಭಾಳಷ್ಟು ಜನಕ್ಕೆ ಅದರಲ್ಲಿ ಭಾಳ ಡೌಟ್ಸ್ ಇರ್ತವೆ. ಒಂದ್ಸಲ ಸುಣ್ಣದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ ಕಂಪ್ಲೇಂಟು, ಒಂದ್ಸಲ ಮೈಲ್ ತುತ್ತೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂಥೇಳಿ, ಎರಡು ಮಿಶ್ರಣೆ ಮಾಡಬೇಕಾದ್ರೆ ಒಂದೊಂದು ಕೆ ಜಿನೇ ಮಿಶ್ರಣೆ ಮಾಡಬೇಕಾ, ಹೆಂಗೆ ಏನು ವಿಧಾನ ಅಂಥೇಳಿ ಭಾಳಷ್ಟು ಡೌಟ್ಸ್ ಇರ್ತವೆ ರೈತರು ಇದರಲ್ಲಿ. ಅದಕ್ಕೆ ಬೆಸ್ಟ್ ಏನಪ್ಪ ಅಂದರೆ ಮೈಲ್ ತುತ್ತೆ ಒಳ್ಳೆ ಕ್ವಾಲಿಟಿ ಮೈಲ್ ತುತ್ತೆಯನ್ನು ತೊಗೊಂಡು, ಮತ್ತು ಒಳ್ಳೆ ಕ್ವಾಲಿಟಿ ಇದು ಯಾವುದು ಸುಣ್ಣ ಅದು ಹೈಡ್ರೇಟೆಡ್ ಲೈಮ್ ಅಂತೀವಿ, ಅದನ್ನು ತೊಗೊಂಡು ನಾವು 1 ಕೆಜಿ 1 ಕೆಜಿ 100 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಬೇಕು. ಅದು ಹೆಂಗೆ ಮಿಕ್ಸ್ ಮಾಡೋದಪ್ಪ ಅಂದರೆ, ಫಸ್ಟ್ ಒಂದು 5 ಲೀಟರ್ ಅಥವಾ 10 ಲೀಟರ್ ನೀರಲ್ಲಿ ಮೈಲ್ ತುತ್ತೆಯನ್ನು ಕರಗಿಸ್ಕೊಳ್ಳೋದು, ಇನ್ನೊಂದು 5 ಅಥವಾ 10 ಲೀಟರ್ ನೀರಲ್ಲಿ ಸುಣ್ಣನ ಕರೆಸ್ಕೊಳ್ಳೋದು. ಅದು ಕರೆಸ್ಕೊಂಡು ಇನ್ನೊಂದು 3ನೇ ಕಂಟೈನರಲ್ಲಿ ಪ್ಲಾಸ್ಟಿಕ್ ಪಾತ್ರೆ ಇರಬೇಕು, ಪ್ಲಾಸ್ಟಿಕ್ ಕಂಟೈನರ್ ಇರಬೇಕು, ಅದರಲ್ಲಿ 80 ಲೀಟರ್ ನೀರು ಇದ್ದಿದ್ದರಲ್ಲಿ ಎರಡೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು, ಮಿಕ್ಸ್ ಮಾಡಿದಾದಮೇಲೆ ಅದರಲ್ಲಿ ಪಿ ಹೆಚ್ ಟೆಸ್ಟ್ ಮಾಡಬೇಕು. ಮುಖ್ಯವಾಗಿ ಇದು ಪಿ ಹೆಚ್ ಟೆಸ್ಟ್ ಮಾಡೋದು, ಅಂದರೆ ಅದರ ಪಿ ಹೆಚ್ ನಿಯರ್ ಟು ನ್ಯೂಟ್ರಲ್ ಇರಬೇಕು, 7 ಇರಬೇಕು. ಯಾಕೆ 7 ಇರಬೇಕಂದ್ರೆ, ಕಡಿಮೆ ಇತ್ತಪ್ಪ ಅಂದರೆ ಮೈಲ್ತುತ್ತೆ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಅದು ಫೈಟೋಟಾಕ್ಸಿಸಿಟಿ ಆಗುತ್ತೆ, ಅಂದರೆ ಗಿಡಕ್ಕೆ ಹಾನಿ ಮಾಡುತ್ತೆ, ಎಲೆಗಳು ಮೇಲೆ ಕಾಳುಗಳ ಮೇಲೆ ಹಾನಿ ಮಾಡುತ್ತೆ. ಅದೇ ಸುಣ್ಣದ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂದ್ರೆ ಮತ್ತೆ ನಮ್ಮ ಎಫಿಕಸಿ ಅಂದ್ರೆ ಅಲ್ಲಿ ನಮ್ಮ ರೋಗನ ಕಂಟ್ರೋಲ್ ಮಾಡೋದೇ ಮೈಲ್ ತುತ್ತೇ ಇದು, ಅದು ಎಫಿಕಸಿ ಕಡಿಮೆ ಆಗ್ಬಿಡ್ತದೆ. ಹಾಗಾಗಿ 7 pH ರಲ್ಲಿ ಏನಾಗುತ್ತೆ, ಎಫಿಕಸಿ ಕರೆಕ್ಟ್ ಆಗುತ್ತೆ ಮತ್ತೆ ರೋಗ ಹತೋಟಿ ಮಾಡೋದು ಬಹಳ ಎಫೆಕ್ಟಿವ್ ಆಗಿ ನಾವು ಹತೋಟಿ ಮಾಡಬಹುದು. 7 ಇದ್ದಾಗ ನಮಗೆ ಈಸಿಯಾಗಿ ಮಾಡಬಹುದಪ್ಪ ಅಂದ್ರೆ pH ಲಿಟ್ಮಸ್ ಪೇಪರ್ ಅಂತ ಬರುತ್ತೆ. ಲಿಟ್ಮಸ್ ಪೇಪರ್ ನ ಆನ್ಲೈನ್ ಅಲ್ಲೂ ಸಿಗುತ್ತೆ, ಇಲ್ಲಿ ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಲಿಟ್ಮಸ್ ಪೇಪರ್ ತಗೊಂಡ್ರೆ ಅದನ್ನ ಅದ್ದಿದ್ರೆ 7 pH ಇತ್ತಪ್ಪ ಅಂದ್ರೆ ನಿಯರ್ ಟು ಗ್ರೀನ್ ಬಂದಿರ್ತದೆ. ಅದೇ ಅಸಿಡಿಕ್ pH ಇತ್ತಪ್ಪ ಅಂದ್ರೆ ಮೈಲ್ ತುತ್ತ ದ್ರವಣ ಇತ್ತಂದ್ರೆ ಅದು ರೆಡ್ ಕಲರ್ ಆಗಿ ನಮಗೆ ಕಾಣಿಸ್ಬರ್ತದೆ. ಅದೇ ಇಲ್ಲಪ್ಪ ನಮಗೆ ಅಲ್ಕಲೈನ್ pH ಹೋಗಿದೆ ಅಂದ್ರೆ ನಮಗೆ ನಿಯರ್ ಟು ಬ್ಲೂ ಬಂದಿರ್ತದೆ. ಸೊ ಹಿಂಗಾಗಿ ನಾವು ಈಸಿಯಾಗಿ ಟೆಸ್ಟ್ ಮಾಡಿ ಮಾಡಬಹುದು. ಅದೇ ನಾವು ಮೈಲ್ ತುತ್ತ ತಯಾರು ಮಾಡಿದಾಗ ನಾವು ಏನಾದರೂ ಕಬ್ಬಿಣದ ಮೇಕ್ ಅಥವಾ ಬ್ಲೇಡ್ ಅಥವಾ ಕುರ್ಪಿಯನ್ನು ನಾವು ಅದ್ದಿದ್ರೆ ಅಲ್ಲಿ ನಮಗೆ ತುಕ್ಕು ಹಿಡ್ದಂಗೆ ಆಗುತ್ತೆ, ಅದು ಅಸಿಡಿಕ್ pH ಇದ್ದಂಗೆ. ಇದರಲ್ಲಿ ನಾವು ತುಕ್ಕು ಹಿಡಿಯೋದಂಗಿಲ್ಲ. ಸೊ ಎರಡೂ ಮಿಕ್ಸ್ ಮಾಡಿದಾಗ ತುಕ್ಕು ಹಿಡಿಬಾರ್ದು. ತುಕ್ಕು ಹಿಡಿಯಲ್ಲಪ್ಪ ಅಂದರೆ ನಾವು ಲಿಟ್ಮಸ್ ಪೇಪರ್ ಅಲ್ಲದೇನು ನಾವು ನೋಡಿಕೊಂಡು ನಾವು ಸಿಂಪಡಣೆ ಮಾಡಬಹುದು. ಬಟ್ ಏನಪ್ಪ ಅಂದರೆ 7 pH ಇದ್ದರೆ ಬೆಸ್ಟ್. ದ್ರಾವಣ ತಯಾರು ಮಾಡೋದು ಇದು ಫೈನಲ್ಲಿ ಸಿಂಪರಣೆ ಮಾಡುವಾಗ ಅದಕ್ಕೆ ಮತ್ತೆ ನೀರು ಎಷ್ಟೆಷ್ಟು ಹಾಕಬೇಕು ಏನು? ಹಾಂ, ಇಲ್ಲಿ ಸಿಂಪರಣೆ ಮಾಡಬೇಕಾದ್ರೆ ಇದು ಏನು ನಾವು ತಯಾರು ಮಾಡಿರ್ತೀವಿ ಚೆನ್ನಾಗಿ ಕರಗಿಸ್ಕೋಬೇಕು, ಅದು ಸೆಟಲ್ ಆಗ್ತಾ ಇರ್ತದೆ. ಪದೇ ಪದೇ ನಾವು ಏನು ಮಾಡಬೇಕು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಗೊಂಚಲ ಮೇಲೆ ಚೆನ್ನಾಗಿ ಅದನ್ನು ಸಿಂಪರಣೆ ಮಾಡಬೇಕು. ಚೆನ್ನಾಗಿ ಅಂದರೆ ಎಲ್ಲ ಕಡೆ, ಯಾಕಂದರೆ ಇದು ಕಾಂಟ್ಯಾಕ್ಟ್ ಟೈಪ್ ಆಫ್ ಫಂಗಿಸೈಡ್ ಇದು, ಅಂದರೆ ಎಲ್ಲೆಲ್ಲಿ ಟಚ್ ಆಗುತ್ತೋ ಅಲ್ಲೆಲ್ಲಿ ಆ ಶಿಲೇಂದ್ರ ನಾಶ ಆಗುತ್ತೆ. ಸೊ ಎಲ್ಲ ಕಡೆ, ಎಲ್ಲ ಗೊಂಚಲದ ಎಲ್ಲ ಕಡೆ ನಾವು ಸಂಪೂ ಅಂದರೆ ಈಕ್ವಲ್ ಆಗಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸ್ಟಿಕ್ಕರ್ ಹಾಕ್ಕೊಂಡು ಸಿಂಪರಣೆ ಮಾಡಬೇಕು. ಸೊ ಪ್ರತಿ ಗಿಡಕ್ಕೆ ಒಂದು 1/2 liter ಇಂದ 1 liter ಹೋಗ್ಬೋದು, ಅಂದರೆ ಎಷ್ಟು ಗೊಂಚಲ ಬಂದಿದೆ ಅದ್ರ ಮೇಲೆ ಹೋಗುತ್ತೆ, 1/2 liter ಆವರೇಜ್ ಆಗಿ ಹೋಗುತ್ತೆ. ಎತ್ತರವಾಗಿರುವಂತ ಗಿಡಗಳಿಗೆ ಮಷಿನ್ನು ಅಥವಾ ಏನೇನು ತಗೊಂಡು ಸಿಂಪರಣೆ ಮಾಡ್ತಾ ಇರ್ತಾರೆ, ಅಂಥವೆಲ್ಲ ಸಮಸ್ಯೆಗಳು ಇದಾವೆ. ಸಮಸ್ಯೆಗಳು ಇದ್ದಾವೆ, ಬಟ್ ಇವಾಗ ಭಾಳಷ್ಟು ಟೆಕ್ನಾಲಜಿ ಬಂದಿರೋದ್ರಿಂದ ಗೋಟಿ ಸ್ಪ್ರೇ ಅಂತ ಬಂದಿದೆ. ಸೊ ಪ್ಲಾಸ್ಟಿಕ್ ಪೋಲ್ಸಿಂದ ಅದು ಈಸಿಯಾಗಿ ಗೊಂಚಲ ಕಡೆ ಹೋಗಿ ನೀಟಾಗಿ ಸ್ಪ್ರೇ ಆಗ್ತಾ ಇದೆ. ಭಾಳ ಎಫೆಕ್ಟಿವ್ನೆಸ್ ಇನ್ಕ್ರೀಸ್ ಆಗಿದೆ ಅದರಿಂದ, ಅಂತ ಇನ್ವೆನ್ಷನ್ಸಿಂದ. ಒಟ್ಟಾರೆ ಇಂಥ ಒಂದು ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದಾಗ ಏನು ಹೇಳ್ತೀರಿ ನಮ್ಮ ರೈತರಿಗೆ? ಯಾಕಂದರೆ ಅದೊಂದು ಇದೊಂದು ದೊಡ್ಡ ತಲೆನೂ ಆಗಿಬಿಟ್ಟಿರುತ್ತೆ ಅವರಿಗೆ. ಇದರಲ್ಲಿ ಮುಖ್ಯವಾಗಿ ಪಾಯಿಂಟ್ಸ್ ಹೇಳ್ತೀನಿ ನಾನು. ಮೊದಲನೇದಾಗಿ ಮೇ ಜೂನಲ್ಲಿ 1 BORDO ಸಿಂಪರಣೆ ಮಾಡೋದು, 1% 1% ಬೋರ್ಡೋ ಸಿಂಪರಣೆ ಮಾಡೋದು, ಸ್ಟಿಕ್ಕರ್ ಹಾಕ್ಕೊಂಡು ಮಾಡೋದು, ಯಾವುದಾದ್ರೂ ಗಮ್ ಅಥವಾ ಸ್ಟಿಕ್ಕರ್ ಹಾಕ್ಕೊಂಡು ಮಾಡೋದು. ಇದು ಅಲ್ಲದೆ ಬೇರೆ ಶಿಲೇಂದ್ರ ನಾಶಕಗಳು ಇದ್ದಾವೆ, ಮಾರ್ಕೆಟಲ್ಲಿ ಸಿಗ್ತವೆ. ಭಾಳಷ್ಟು ರೈತರಿಗೆ ಅದು ತಲೆಯಲ್ಲಿರ್ಬೋದು, ಬರೀ ಬೋರ್ಡೋನೇ ಇದೆಯಾ, ಬೋರ್ಡ್ ಬಿಟ್ಟರೆ ಬೇರೆ ಯಾವುದಿಲ್ಲ, ಇಲ್ಲಿವರೆಗೆ ಅದು ಒಂದೇನಾ ಇರೋದು ಅಂತೇಳಿ. ಬೇರೆ ಭಾಳಷ್ಟು ಇದ್ದಾವೆ, ಮೆಟಲ್ಎಕ್ಸಿಲ್ ಪ್ಲಸ್ ಮ್ಯಾಂಕೋಸೆ ಬಂತೀವಿ, ರಿಡೋಮಿಲ್ ಗೋಲ್ಡ್ ಅಂತ ಬರುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದು 1.25 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದನೂ ಹತೋಟಿ ಮಾಡ್ಬೋದು. ಮ್ಯಾಂಡಿ ಪ್ರೊಪೆಮಿಡ್ ಅಂಥೇಳಿ ಬಂದು ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೂ ಎಫಿಕಸಿ ಚೆನ್ನಾಗಿದೆ. ಮತ್ತು ಪೊಟ್ಯಾಷಿಯಂ ಫಾಸ್ಫೋನೇಟ್ ಇದೆ, ಅದನ್ನು ಯೂಸ್ ಮಾಡಿದ್ರೂ ನಾವು ಹತೋಟಿ ಮಾಡ್ಬೋದು. ಆದರೆ ಇಲ್ಲಿ ಬೋರ್ಡೋ ದ್ರಾವಣದಿಂದ ಅಷ್ಟು ಎಫಿಕಸಿ ಇದರಲ್ಲಿ ಇಲ್ಲ. ಬೋರ್ಡೋ ದ್ರಾವಣದಲ್ಲಿ ಎಫಿಕಸಿ ಚೆನ್ನಾಗಿದೆ, ಅದು ಇಲ್ಲಿವರೆಗೂ ಈ ಶಿಲೇಂದ್ರ ನಾಶಕಕ್ಕಿಂತ ಅದು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಒಂದು ಇನ್ನೊಂದೇನಪ್ಪ ಅಂದರೆ ಇದು ಎಲ್ಲ ಸಿಸ್ಟಮಿಕ್ ಅಂತರ್ವ್ಯಾಪಿ ಕೀಟ ಶಿಲೇಂದ್ರ ನಾಶಕಗಳು, ಅಲ್ಲಿ ಏನಾಗುತ್ತೆ ಚಾನ್ಸ್ ಆಫ್ ರೆಸಿಸ್ಟೆನ್ಸ್ ಅಂತೀವಿ, ರೆಸಿಸ್ಟೆಂಟ್ ಡೆವಲಪ್ ಮಾಡ್ಕೊಳ್ಳೋದು ಚಾನ್ಸ್ ಇರ್ತವೆ. ಆದರೆ ಬೋರ್ಡೋ ದ್ರಾವಣ ಕಾಂಟ್ಯಾಕ್ಟ್ ಇರೋದ್ರಿಂದ ಅಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗೋದು ಭಾಳ ಕಡಿಮೆ. ಇಲ್ಲಿವರೆಗೆ ಯಾಕೆ ಎಫೆಕ್ಟಿವ್ ಆಗಿದೆ ಬೋರ್ಡೋ ಅಂದರೆ ಇದೊಂದು ರೀಸನ್. ಹಾಗಾಗಿ ಬೋರ್ಡೋನೇ ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆಯದು, ಅಥವಾ ರಿಡೋಮಿಲ್ ಗೋಲ್ಡ್ ಯೂಸ್ ಮಾಡ್ಬೋದು, ಅಥವಾ ಪೊಟ್ಯಾಷಿಯಂ ಫಾಸ್ಫೋನೇಟ್ ಯೂಸ್ ಮಾಡ್ಬೋದು. ಪೊಟ್ಯಾಷಿಯಂ ಫಾಸ್ಫೋನೇಟ್ ಇದು ಮೋರ್ ಆಫ್ ನ್ಯೂಟ್ರಿಯೆಂಟ್, ಇದು ಅಂದರೆ ಹೈಯರ್ ಕಾನ್ಸಂಟ್ರೇಷನಲ್ಲಿ ಶಿಲೇಂದ್ರ ನಾಶಕವಾಗಿ ಕೆಲಸ ಮಾಡುತ್ತೆ. ಆದರೆ ಪ್ರೊಫೈಲೆಕ್ಟಿಕ್ ಅಂತೀವಿ, ಪ್ರೊಫೈಲೆಕ್ಟಿಕ್ ಅಂದರೆ ರೋಗಾಣುಗಳು ಬರೋಕ್ಕಿನ ಮುಂಚೆ ಅಥವಾ ರೋಗಾಣುಗಳು ಆ್ಯಕ್ಟಿವ್ ಆಗೋಕ್ಕಿನ ಮುಂಚೆ ಸಿಂಪರಣೆ ಮಾಡಿದರೆ ಎಫೆಕ್ಟಿವ್, ಆದಮೇಲೆ ನಾವು ಮಾಡಿದರೆ ಎಫೆಕ್ಟಿವ್ನೆಸ್ ಇರೋದಿಲ್ಲ. ಇದ್ರ ಜೊತೆಗೆ ಬೋರ್ಡೋ ಸಿಂಪರಣೆ ಜೊತೆಗೆ ನಾವು ಬೇವಿನ ಹಿಂಡಿ ಹಾಕೋದು, ಜೈವಿಕ ಗೊಬ್ಬರಗಳು ಟ್ರೈಕೋಡರ್ಮ ಹಾರ್ಸಿಯಾನಮ್ ಇರಲಿ, ಸೂಡೋಮನಸ್ ಫ್ಲೋರೋಸೆನ್ಸ್ ಇರಲಿ, ಅಥವಾ ಬೇರುಳಕ್ಕೆ ನಾವು ಮೆಟರೈಸಿಯಂ ಅನಿಸೋಪಿಲಿಯಾ ಅಂಥೇಳಿ ಒಂದು ಶಿಲೇಂದ್ರ ಬರುತ್ತೆ, ಅದನ್ನು ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡೋದ್ರಲ್ಲಿ ಇದು ಹಾಕ್ಬೋದು. ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಸಿರಿಸಿಯಲ್ಲಿ ಎಲ್ಲವೂ ಲಭ್ಯವಿದ್ದಾವೆ. ಟ್ರೈಕೋಡರ್ಮ ಹಾರ್ಸಿಯಾನಮ್ ಸಿಗುತ್ತೆ ಟಾಕ್ ಬೇಸ್ಡಲ್ಲಿ, ಮತ್ತು ಸೂಡೋಮನಸ್ ಫ್ಲೋರೋಸೆನ್ಸ್ ಸಿಗುತ್ತೆ, ಮೆಟರೈಸಿಯಂ ಅನಿಸೋಪಿಲಿಯಾ ಸಿಗುತ್ತೆ. ಅಡಿಕೆಗೆ ಈ ಬೆಳೆಯಕ್ಕೆ ಏನೇನು ಜೈವಿಕ ಶಿಲೇಂದ್ರ ನಾಶಕಗಳು ಅಥವಾ ದುಂಡನುನಾಶಕಗಳು ಅಥವಾ ಕೀಟನಾಶಕಗಳು ಬೇಕೋ ಅದು ನಮ್ಮ ಮಹಾವಿದ್ಯಾಲಯದಲ್ಲಿ ಉತ್ಪಾದನೆ ಆಗ್ತಿದ್ದಾವೆ ಫ್ರೆಶ್ ಆಗಿ. ಅದು ರೈತರಿಗೆ ಕಡಿಮೆ ಖರ್ಚಲ್ಲಿ ಅದು ಲಭ್ಯನೂ ಇದ್ದಾವೆ, ಯಾವಾಗ ಬೇಕಾದರೂ ಸ್ಟಾಕ್ ಇರ್ತವೆ, ಬಂದು ಇಲ್ಲಿ ತಗೊಂಡು ಹೋಗ್ಬೋದು. ಒಳ್ಳೆಯದು ಡಾಕ್ಟರ್ ಅಬ್ದುಲ್ ಕರೀಂ ಅವರು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ. ನಮ್ಮ ಅಡಿಕೆ ಬೆಳೆಯಲ್ಲಿ

ಭಾರತದ ಸ್ವಾತಂತ್ರ್ಯದ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಆಗಸ್ಟ್ 13-15 ತನಕ ಹರ್ ಘರ್ ತಿರಂಗಾ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಗ್ರಾಮ ಅಂದು ಸಂಗ್ರಾಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಕೆಳಗುರೆ ಜನಪದ ಸಂಗೀತದಲ್ಲಿ ಈಗ ಬುಡ್ಡಿ ರಾಮಯ್ಯ ಗೊಂಡ ಮತ್ತು ಸಂಘದಿಂದ ಗೊಂಡ ಸಮುದಾಯದ ಹಾಡುಗಳನ್ನು ಕೇಳೋಣ. ಬಂದನೆ ಕಾಣುದಲ ಕೂತನೆ ಲಕ್ಕನಲು ಗಂಡೇ ಕಳನಲು ಗಂಡೇ ಅಂದಿ ಕಳವನೆ ಕಣಿವಾಗ ನನ್ನ ಮಡಲ ದೀವ ನನ್ನ ಮಡದಿ ಮಾವನು ಮಗಳೇ ಕಾಮ ಕೈ ತುರಿಯ ಮಗ ಬಟ್ಲನು ಕೊಡಿ ಪಟ್ಟಣದಲ್ಲು ಅಂಬೆ ಕೊಣಿ ಪಟ್ಟಣದಲ್ಲು ಅಂಬೆ ಕೊಣಿತಿ ಮರಿತಿ ಬಂದ ಪಟ್ಟಿ ತರುವಾದ ಕೇ ಮರುತೆ ತಂದಿದ ರಾಣಿ ಮೇನೇರಿದ ಬಿಡುಗ ಬಿಟ್ಟಿದವೇ ಬೈ ಬಿಟ್ಟಿದೆ ಬೈಲಲ್ಲೆ ನಿನ್ನ ಮನೆ ಬರುವ ದಿನೊಂದೇ ಜನ ಬರುವ ದಿನೊಂದೇ ಜನವಲ್ಲೆ ನೀನಂದೇ ಉಳುವದರಿಗೆ ತರ ಪಟ್ಟಿ ತರಲಿಲ್ಲಂದ್ರಿ ಪಟ್ಟಿ ಮಾತಾಡಬೇಡಿ ಪಟ್ಟಿ ಅಂತವ್ ನಿಮ್ಮ ಮಾತಾಡಬೇಡಿ ಉಗನಂತ ನಿಮ್ಮ ಉಗನಂತ ನಿಮ್ಮ ಲಯ ತುಕ ಬಾಳಿದೆ ಉಗಕ್ಕೆ ನಿಮ್ಮ ಮಗ ಕತ್ತುರಿಯಲ್ಲ ಬೆಳೆದು ಬೆಳಗುಡಿಯಲ್ಲ ಕಂಡು ಬಂದೆ ನಿನ್ನ ಮಗ ಮಾವನು ಮಗಳ ಕಾಮ ಕತ್ತೂರಿಯ ಮಕ್ಕ ಕತ್ತೂರಿಯ ಮಕದಳ ತಂದೆಯ ಕಡುಬೇಡ ನಿಮ್ಮಳ ಕಿರ ಪಟ್ಟಿಯ ಸೇಪು ತೋಳಿಗನು ಮಾಡಿ ಮುತ್ತಿನ ಕೊಂಡಳವೇ ನೆಡ ಪಂಡಳವೇ ನಡೆಗರಸು ಕಂದಯ್ಯ ವ್ಯಕ್ತಿ ಕೊಡು ನಿನ್ನ ಬೆರಳಲ್ಲೇ ಕೊಡು ನಿನ್ನ ಬೆರಳಲ್ಲ ತಮ್ಮಯ್ಯ ಕೊಟ್ಟಿರುತ್ತೆ ನಿನ್ನ ಮಡಳು ಇವತ್ತೇ ನಿನ್ನ ಮಡದಿ ಮಾವನು ಮಗಳೇ ಹುಡುಕಿ ನಿನ್ನಡನ ಕರ ಪತುಗಳಿಗೆ ಮಾಡೆ ಮುಗಿನ ಕೊಂಡಳವೇ ನೆಡ ಕೊಂಡಳುವೆ ನಡುಗರತೋ ಕಂದಯ್ಯ ತಿಟ್ಟಿ ಕೊಡು ನಿನ್ನ ಬೆರಳಲ್ಲೇ ಕಂದಯ್ಯ ಕೊಟ್ಟಿ ಬರ್ತೆ ನಿನ್ನ ಮಡೋಲಿಗೆ ಬರ್ತೆ ನಿನ್ನ ಮಡದಿ ಮಾವನು ಮಗಳೇ ಉಡುತಿ ನಿನ್ನ ಮಡನ ಕರ ಮೇಲೆ ಚಿನ್ನಾರು ಮೇಲೆ ಮಲ್ಲಿಗೆ ಮಡದವ